ಯೋಚಿಸ್ತಾ ಇದ್ದು ರಾಸಾಯನಿಕ ಬೇಡವೇ ಬೇಡ, ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರವನ್ನ ಬಳಸಿ ಬೆಳಿಬಹುದು. ನಾನಂತೂ ತುಂಬಾ ಚೆನ್ನಾಗಿ ಇದನ್ನ ಬಳಕೆ ಮಾಡಿಕೊಂಡು ತುಂಬಾ ಉಪಯುಕ್ತ ಹೊಂದಿದ್ದೀನಿ. ಮತ್ತೆ ಇದರಿಂದ ನಮ್ಮ ಹೆತ್ತೂರು ಕೆಮಿಕಲ್ ಇವಕ್ಕೂ ಕೂಡ ಈಗ ನೀವಾಲ್ಗಿಯನ್ನ ತರ್ಸಕ್ಕೆ ಹೇಳ್ಬಿಟ್ಟು ಅಲ್ಲಿಂದ ಸುಲಭವಾಗಿ ರೈತರಿಗೆ ತಲುಪುವಂತ ವ್ಯವಸ್ಥೆ ಮಾಡಿದೀವಿ. ಹರ್ಷ ಅವರು ಫೀಲ್ಡ್ ಗೆಲ್ಲ ಬಂದು ಮಾಹಿತಿ ನೀಡಿ ಪ್ರಯೋಜನಕಾರಿ ಕೆಲಸ ಮಾಡ್ತಾ ಇದ್ದಾರೆ, ರೈತರಿಗೆ ತುಂಬಾ ಉಪಯುಕ್ತ ಅಂತಂದನ್ನ ಹೇಳ್ತೀನಿ. ನಮ್ಮಲ್ಲಿ ಬಂದು ನೋಡ್ಕೊಂಡು ನರ್ಸರಿ ಮಟ್ಟದಲ್ಲೂ ಅದನ್ನ ಪ್ರಯೋಗ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನನ್ನ ದೂರವಾಣಿ ಸಂಖ್ಯೆ 9481 9481 9861 ಬಳಸಿ ಬಳಸಿ ನೋವಾಳ್ಗೆ ಸಾವಣ್ಣವನ್ನ ಕಾಣಿರಿ ಹೆಚ್ಚಿನ ಇಳುವರಿಯನ್ನ ದೂರವಿಡಿರೋಗ ಕೀಟಗಳನ್ನ ಗಳಿಸಿ ಅಧಿಕ ಆದಾಯವನ್ನ ಬಳಸಿ ಬಳಸಿ ನೋವಾಳ್ಗೆ ಸಾವಣ್ಣವನ್ನ ಬಳಸಿ ಬಳಸಿ ನೋವಾಳ್ಗೆ ಜ್ಞಾನ ದ್ರಾವಣವಿದುವೆ ಪೈರುಗಳಲ್ಲಿ ಬೆಳವಣಿಗೆ ಆಗುವುದು ಹಣವು ಉಳಿತಾಯ ವಾಗುವುದು ಬೆಳೆಯು ಬಾಳಿಕೆ ಬರುವುದು ಬಳಸಿ ಬಳಸಿ ನೋವಾಗಿ ದ್ರಾವಣವನ್ನು ಬಳಸಿ ಬಳಸಿ ಹಲವಾರು ರೈತರು ಅನೇಕ ತರಕಾರಿಗಳಿಗೆ ಹಣ್ಣಿನ ಬೆಳೆಗಳಿಗೆ ಶುಂಠಿ ಕಾಫಿ ಕಾಳುಮೆಣಸು ಬಾಳೆ ಇತ್ಯಾದಿ ಬೆಳೆಗಳಲ್ಲಿ ನೂಆಲ್ಗಿಯನ್ನು ಬಳಸಿ ಲಾಭ ಕಂಡುಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಗೆ ನೂಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ನುವಾಲ್ಗಿ ದ್ರಾವಣ ರೈತರ ಕಲ್ಯಾಣ ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಆನಂದದಿಂದ ಆಲಿಸಿದಿರಿ. ಇದರ ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಬೆಳೆಗಳ ಉತ್ಪಾದನೆಯಲ್ಲಿ ನ್ಯಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಈ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಾಯೋಜಕರು ನ್ಯಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ಇನ್ನು ಸ್ವಸ್ಥ ಜೀವನಕ್ಕೆ ಆಯುರ್ವೇದ, ಈ ವಿಚಾರವಾಗಿ ಮಂಗಳೂರಿನ ಆಯುರ್ವೇದ ತಜ್ಞರಾದ ಡಾ ಶಂಕರನ್ ನಂಬೂದರಿ ಕೆ ಅವರೊಂದಿಗೆ ನಡೆಸಿರುವ ಸಂದರ್ಶನ. ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಕೋಟಕಲ್ ಆರ್ಯವೈದ್ಯಶಾಲಾ ಇದರ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ಶಂಕರನ್ ನಂಬೂದರಿ ಅವರಿದ್ದಾರೆ. ನಮ್ಮ ನಿತ್ಯ ಜೀವನದಲ್ಲಿ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಆಯುರ್ವೇದದ ಒಂದು ಮಹತ್ವ ಏನು ಎನ್ನುವುದರ ವಿಚಾರದ ಬಗ್ಗೆ ಹೆಚ್ಚಿನ ವಿವರವನ್ನು ಅವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸರ್. ನಾವು ರೋಗರಹಿತರವಾಗಿರಬೇಕು, ನಮ್ಮ ಜೀವನ ಕ್ರಮ ಸುಲಲಿತವಾಗಿ ನಡೀಬೇಕು ಎನ್ನುವಂತಹದ್ದು ಎಲ್ಲರ ಕೂಡ ಆಶಯವೂ ಕೂಡ ಹೌದು. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಆಯುರ್ವೇದದ ಒಂದು ಮಹತ್ವ ಏನು ಅಂತ ಹೇಳಿ? ಆಯುರ್ವೇದ ಅಂದರೆ ಇದು ಆನ್ಷಿಯಂಟ್ ಇಂಡಿಯನ್ ಸಿಸ್ಟಮ್, ಅಷ್ಟು ಪರಂಪರವಾಗಿ ಬಂದಿರುವುದು ಅದೊಂದು ಸೈನ್ಸ್, ಅದೊಂದು ಸೈನ್ಸ್, ಅದು ಪ್ರೂವನ್ ಸೈನ್ಸ್. ಅದು ಆಯುರ್ವೇದ ಅಂದರೆ, ಆಯುರ್ವೇದ ಅಂದರೆ ಆಯುಷೋ ವೇದಾಹ ಆಯುರ್ವೇದ ಅಂತ ಹೇಳ್ತಾರೆ. ಅಂದರೆ ಆಯುಷನ್ನ ವೇದ, ಇಡೀ ಆಯುಷನ್ನ ವೇದ ಅದು. ಲೈಫ್ ಸೈನ್ಸು, ಹೇಗೆ ನಾವು ರೋಗರಹಿತವಾಗಿ ಜೀವನ ಮಾಡಬೇಕು, ಎಲ್ಲ ಡೀಟೇಲ್ಸ್ಗಳು ಅದರಲ್ಲಿ ಇದೆ. ಅಷ್ಟು ಅದು ಮಹತ್ವವಾಗಿ ಇದ್ದೇವೆ. ಅದನ್ನ ಮೇನ್ ಉದ್ದೇಶ ಅಂದ್ರೆ ಅದು ರೋಗಗಳನ್ನು ಇದು ಮಾಡುವುದು ಮಾತ್ರ ಅಲ್ಲ, ಟ್ರೀಟ್ ಮಾಡುವುದು ಮಾತ್ರ ಅಲ್ಲ, ಅದು ಹೇಗೆ ಅದು ಬರದೆ ನೋಡ್ಬೇಕಂದ್ರೆ ಅದು ಅಷ್ಟು ಡೀಟೇಲ್ ಆಗಿ ಅದರಲ್ಲಿ ಬರುತ್ತೆ. ಅದು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆಯುರ್ವೇದದಲ್ಲಿ, ಅದು ಅದನ್ನ ಇಂಪಾರ್ಟೆನ್ಸ್. ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ ಅಂತ ಹೇಳಿದ್ವಿ. ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಚಿಕಿತ್ಸಾ ಪದ್ಧತಿಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ಬೆಳವಣಿಗೆಗಳು ಆಗಿವೆ ಅಂತ. ಬೇರೆ ಒಂದು ಪದ್ಧತಿಗೆ ಹೋಲಿಸಿ ನೋಡಿದರೆ ಈ ಆಯುರ್ವೇದ ಸಿಸ್ಟಮ್ ಅಥವಾ ಆಯುರ್ವೇದ ಪದ್ಧತಿ ಎನ್ನುವಂಥ ಅದು ಎಷ್ಟರ ಮಟ್ಟಿಗೆ ಭಿನ್ನವಾಗಿದೆ, ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಇದೆ? ಅದೇ, ಅದು ಅಲೋಪತಿ ಸಿಸ್ಟಮ್, ಈಗ ತುಂಬ ಫೇಮಸ್ ಆಗಿರುವ ಅಲೋಪತಿ ಸಿಸ್ಟಮ್ ಅಂದರೆ ಎಮರ್ಜೆನ್ಸಿಗೆ ಅಥವಾ ಆಕ್ಸಿಡೆಂಟ್ ಆ ಥರ ಇದ್ರೆ ಅದು ಅಲೋಪತಿ ಬೇಕೇ ಬೇಕು. ಆಯುರ್ವೇದ ಅಂದರೆ ಮೇಯ್ನ್ ಆಗಿ ನಾವು ರೋಗ ಬರಾದ ನೋಡಲಿಕ್ಕೆ ಅಥವಾ ನಮ್ಮದು ಬಾಡಿದು ಇಮ್ಯುನಿಟಿ ಕಾಪಾಡಲಿಕ್ಕೆ ಏನೇನು ಮಾಡಬೇಕು, ಒಳ್ಳೆ ಲೈಫ್ ಸ್ಟೈಲ್ ಕಾಪಾಡಲಿಕ್ಕೆ ಏನೇನು ಮಾಡಬೇಕು, ಅದು ಕೂಡ ಅದರಲ್ಲಿ ಸುಲಭವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆಯುರ್ವೇದನ ವ್ಯತ್ಯಾಸ ಮೇಯ್ನ್ ಆಗಿ ಅದು ಹೇಗೆ ರೋಗ ಬಂದು ಚಿಕಿತ್ಸೆ ಕೊಡೋದಲ್ಲ, ಅದು ಬರದೆ ಹೇಗೆ ನೋಡಬೇಕು, ಒಂದು ನಲ್ಲ ಲೈಫ್ ಸ್ಟೈಲ್ ಒಳ್ಳೆ ಲೈಫ್ ಸ್ಟೈಲ್ ನಾವು ಹೇಗೆ ಕಾಪಾಡಬೇಕು ಅಂತ ಮುಖ್ಯ ಉದ್ದೇಶ. ಅದು ಎಲ್ಲರೂ ಕೇಳಿರಬೇಕು, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಅದನ್ನ ತುಂಬಾ ಸುಲಭವಾಗಿ ಆಯುರ್ವೇದದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದು ರೋಗ ಬರದ ಹಾಗೆ ತಡೆಗಟ್ಟುವಂತಹ ಪ್ರಮುಖವಾದಂತಹ ಒಂದು ವಿಷಯ, ತುಂಬಾ ಮುಖ್ಯ. ಬಂದು ಟ್ರೀಟ್ ಮಾಡುವುದು ತುಂಬಾ ಕಷ್ಟ, ಕೆಲವರಿಗೆ ಅದು ಬೇರೆ ರೀತಿಯಲ್ಲಿ ಡಿಸೀಸ್ಗಳು ಬರಬಹುದು, ಸೈಡ್ ಎಫೆಕ್ಟ್ಗಳು ಬರಬಹುದು, ಬರದ ನೋಡುವುದನ್ನೇ ಒಳ್ಳೆಯದು. ಈಗ ಕಳೆದ 2 ವರ್ಷಗಳಿಂದ ಕೊರೋನಾ ಅಥವಾ COVID-19 ಇದರ ಒಂದು ಬಾಧೆ ವ್ಯಾಪಕವಾಗಿ ಹರಡಿದೆ ಅಂತ ನಮ್ಗೆ ಗೊತ್ತಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಆಯುರ್ವೇದದ ಒಂದು ಮಹತ್ವ ಏನು, ಸಾಮಾನ್ಯವಾಗಿ ರೋಗ ಬಾರದ ಹಾಗೆ ಅಥವಾ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕು ಎನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇರ್ತದೆ, ಈ ಹಿನ್ನೆಲೆ ಹೇಳಿ ಆಯುರ್ವೇದದ ಒಂದು ಮಹತ್ವ ಏನು ಅಂತ. ಹೌದು, ಎಲ್ಲರಿಗೂ ಗೊತ್ತು, ಕೋವಿಡ್ ಬಂದರೆ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಏನಿಲ್ಲ ಕೋವಿಡ್ಗೆ ಅಥವಾ ಈ ಥರ ವೈರಸ್ಗಳಿಗೆಲ್ಲ. ಬ್ಯಾಕ್ಟೀರಿಯಾಗಳಾದರೆ ಅದಕ್ಕೆ ಆಂಟಿಬಯೋಟಿಕ್ ಎಲ್ಲ ಸುಲಭವಾಗಿ ಇದ್ದೇವೆ, ಬಟ್ ಈ ವೈರಸ್ಗಳೆಲ್ಲ ಅಷ್ಟು ಟ್ರೀಟ್ಮೆಂಟ್ ಇಲ್ಲ, ಅದು ಬರದ ನೋಡೋದನ್ನೇ ಮುಖ್ಯ. ಅದಕ್ಕೆ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಅಂತ ಹೇಳ್ತಾರಲ್ಲ, ಅದು ಹೆಚ್ಚಿಸಬೇಕು. ಅದಕ್ಕೆ ಆಯುರ್ವೇದದಲ್ಲಿ ತುಂಬ ತುಂಬ ಔಷಧಗಳು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಗಳು ಎಲ್ಲ ಇದ್ದಾವೆ. ಸ್ವಲ್ಪ ಇದರ ಬಗ್ಗೆ ಹೇಳಿ, ಈಗ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಅಂದರೆ ಹೇಗೆ, ನಮ್ಮ ಜೀವನ ಕ್ರಮ ಹೇಗಿರಬೇಕು ಅಂತ. ಹೌದು, ಹೀಗೆ ನೋಡಿ ಎಲ್ಲರೂ ಮೊದಲಾದರೆ ಇಷ್ಟೆಲ್ಲ ಈ ಹಾಸ್ಪಿಟಲ್ ಫೆಸಿಲಿಟಿಗಳು ಇರಲಿಲ್ಲ, ನಾವೇ ಮನೆಯಲ್ಲೇ ಅಜ್ಜ ಅಜ್ಜರಿ ಅವರು ಸ್ವಲ್ಪ ಔಷಧಗಳು ಮಾಡಿಕೊಡುವುದು ಪ್ರಿವೆನ್ಷನ್ ಆಗಿ, ಮಳೆಗಾಲ ಬರುವುದಕ್ಕೂ ಮುಂಚೆಗೆ ಸ್ವಲ್ಪ ಹೆಲ್ತ್ ಹೆಚ್ಚು ಮಾಡೋಣ ಅಂತ ಸ್ವಲ್ಪ ಕಷಾಯ ಎಲ್ಲ ಮಾಡಿಕೊಡುವುದು ಆ ಥರ ಎಲ್ಲ ಸಂಪ್ರದಾಯ ಇತ್ತು. ಶುಂಠಿ, ಹೌದು, ಒಳ್ಳೆ ಮೆಣಸು, ಅದೇ ಆಲ್ ಇಂಡಿಯನ್ ಸ್ಪೈಸಸ್ ಆರ್ ಎವರ್ ಬೆಸ್ಟ್ ಮೆಡಿಸಿನ್ಸ್ ಅಂತ ಹೇಳ್ತಾರೆ. ಅದೆಲ್ಲ ಈಗ ಅದೆಲ್ಲ ಕಮ್ಮಿ ಆಗಿದೆ ಯೂಸ್ ಮಾಡುವುದು. ಎಲ್ಲರೂ ಎವರಿ ಪಿಲ್ ಫಾರ್ ಆ್ಯಂಡ್ ಎವರಿ ಇಲ್ ಅಂತ ಒಂದು ಸಂಸ್ಕಾರವಾಗಿದೆ, ಅದು ಒಳ್ಳೆಯದಲ್ಲ. ಅದು ನಾವು ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಮಾಡಬೇಕು, ಅದಕ್ಕೆ ಈ ಥರ ಸ್ಪೈಸಸ್ಸು ಎಲ್ಲ ನಾವು ಯೂಸ್ ಮಾಡಬೇಕು. ಈ ನೆಲ್ಲಿಕಾಯಿ ಆ ಥರದ್ದೆಲ್ಲ, ಹಣಿ, ಮಧು ಎಲ್ಲ, ಹಸುವಿನ ತುಪ್ಪ ಇದೆಲ್ಲ ನಾವು ಯೂಸ್ ಮಾಡಬೇಕು. ಬೇರೆ ಈ ಆರ್ಟಿಫಿಷಿಯಲ್ ವಿಟಮಿನ್ಸ್ ತಗೊಳ್ಳೋದ ಅವಶ್ಯಕತೆ ಇಲ್ಲ. ಅದೆಲ್ಲ ಈ ಕ್ಯಾಲ್ಶಿಯಂ, ವಿಟಮಿನ್ ಡಿ ಅದೆಲ್ಲ ಜಾಸ್ತಿ ಹೆಚ್ಚು ತಿಂದರೆ ಅದು ಬಾಡಿಯಲ್ಲಿ ಅದು ಅಬ್ಸಾರ್ಬ್ ಆಗಲ್ಲ, ಅದು ಕೆಲವೊಮ್ಮೆ ಸ್ಟೋನ್ಗಳು ಆ ಥರ ಎಲ್ಲ ಆಗಲಿಕ್ಕೆ ಚಾನ್ಸಸ್ ಕೂಡ ಉಂಟು. ನಮ್ಮ ಜೀವನ ಕ್ರಮದ ಜೊತೆ ಜೊತೆಗೆ ನಾವು ತೆಗೆದುಕೊಳ್ಳುವಂತಹ ಆಹಾರವು ಕೂಡ ಇದಕ್ಕೆ ಕಾರಣ ಆಗ್ತದೆ. ಒಳ್ಳೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ನಾವು ಕರೆಕ್ಟ್ ಆಗಿ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಪ್ರಮಾಣದಲ್ಲಿ ಊಟ ಮಾಡಬೇಕು. ಜಾಸ್ತಿ ತಿನ್ನುವುದು ಒಳ್ಳೆದೇ ಅಲ್ಲ. ಇದು ನೋಡಿ ಈಗ ಕೊರೋನಾಗೆ ಕೆಲವರಿಗೆಲ್ಲ ಈ ಒಳ್ಳೆ ಫಿಸಿಕ್ ಆದರೆ, ಈ ಜಿಮ್ನಾಸ್ಟಿಕ್ ಆದರೆ ಫಿಸಿಕ್ ಆದರೆ ಹೆಲ್ತ್ ಅಂತ ಒಂದು ಇದು, ಅದು ತಪ್ಪದು. ಆದರೆ ಇದು ಕೊರೋನಾ ಎಲ್ಲ ಈ ಒಳ್ಳೆ ಫಿಸಿಕ್ ಇರುವವರೆಗೂ ಬರಬಾರದು ಅಲ್ವಾ, ಬಟ್ ತುಂಬ ಜನರಿಗೆ ಬಂದಿದೆ. ಈ ಜಿಮ್ನಾಸ್ಟಿಕ್ ಮಾಡುವವರೆಗೂ ಕೂಡ ಒಳ್ಳೆ ಫಿಸಿಕ್ ಸಾಮರ್ಥ್ಯ ಬೇರೆ, ಅದೇ ಅದೇ ಇಮ್ಯುನಿಟಿ ಅಂದರೆ ಅದು ಡಿಫ್ರೆಂಟ್, ಅದೆಲ್ಲರಿಗೂ ಅರ್ಥ ಆಗ್ತಾ ಇಲ್ಲ. ಈಗ ಫಿಸಿಕ್ಕು, ಬಾಡಿ ವೆಯ್ಟು, ಹೈಟು ಅದೆಲ್ಲ ಅದು ರೋಗ ನಿರೋಧ ಶಕ್ತಿ ಅಂದರೆ ಬೇರೆನೆ, ಅದು ತಡ್ಕೊಳ್ಳಿಕ್ಕೆ ಆಗಬೇಕು. ರೋಗ ಬಂದರೆ ಒಳ್ಳೆ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಇದ್ದರೆ ರೋಗ ಈ ಕೋವಿಡ್ ಥರ ಡಿಸೀಸ್ ಬಂದರೆ ಕೂಡ ಅದು ಅಪಾಯ, ಜೀವನಕ್ಕೆ ಅಪಾಯ ಏನು ಬರಲ್ಲ, ಅದು ಬಂದು ಹೋಗುತ್ತೆ, ನಮಗೆ ತಡ್ಕೊಳ್ಬೋದು. ಆಮೇಲೆ ಈಗ ಆಯುರ್ವೇದದ ಬಗ್ಗೆ ಅಭಿಪ್ರಾಯವನ್ನು ಹೇಳುವಂಥವ್ರು ಹೇಳುವಂಥದ್ದು, ಈ ಆಯುರ್ವೇದ ಚಿಕಿತ್ಸೆ ಆಗ್ಬೋದು, ಮದ್ದು ಆಗ್ಬೋದು, ದೀರ್ಘಕಾಲ ನಾವು ತೆಗೆದುಕೊಳ್ಳಬೇಕಾಗ್ತದೆ, ಮತ್ತು ಅದನ್ನು ತೆಗೆದುಕೊಳ್ಳುವಂಥದ್ದು, ತಯಾರಿ ಮಾಡುವಂಥದ್ದು ಕೂಡ ಸ್ವಲ್ಪ ಕಷ್ಟದಾಯಕ ಅಂತ ಹೇಳಿ. ನಿಜವಾಯಿದು? ಅದು ಅರ್ಥ ಸತ್ಯ ಅಂತ ಹೇಳಬೇಕು. ಯಾಕಂದ್ರೆ ಆಯುರ್ವೇದ ಔಷಧಗಳು ಸ್ವಲ್ಪ ಸಡನ್ ಆಗಿ ಈ ಆಂಟಿಬಯೋಟಿಕ್ ಎಲ್ಲ ತಗೊಳ್ಳೋ ಥರ ಇವತ್ತು ತಕೊಂಡ್ರೆ ನಾಳೆಗೆಲ್ಲ ರೋಗ ದೂರ ಆಗುವುದಿಲ್ಲ. ಅದು ಸ್ವಲ್ಪ ಸಿನ್ಸಿಯರ್ ಆಗಿ ತಗೊಳ್ಬೇಕು. ಪೇಷಂಟ್ನ ಕೋಆಪರೇಷನ್ ಕೂಡ ಮುಖ್ಯ. ಈಗ ಎಲ್ಲರಿಗೂ ಸ್ಪೀಡ್ ಆಗಿ ರಿಕವರ್ ಆಗಬೇಕು ಅಲ್ವಾ, ಅಷ್ಟು ಸ್ಪೀಡ್ ಸಿಕ್ಕಲ್ಲ. ಬಟ್ ಇದು ತುಂಬಾ ನಾಳು ತಗೊಳ್ಬೇಕು, ಲಾಂಗ್ ಟ್ರೀಟ್ಮೆಂಟ್ ಅಂದ್ರೆ ಅದು ತಪ್ಪು. ಯಾಕಂದ್ರೆ ಅದು ನಾವು ಕರೆಕ್ಟಾಗಿ ಈ ವೈದ್ಯರು ಹೇಳಿಕೊಡುವುದು ಕರೆಕ್ಟಾಗಿ ಪ್ರಮಾಣದಲ್ಲಿ ತಗೊಂಡ್ರೆ ಬೇಗ ಕ್ಯೂರ್ ಆಗುತ್ತೆ. ತುಂಬಾ ನಾಳು ತಗೊಳ್ಬೇಕು ಆ ಥರ ಏನೇ ಇಲ್ಲ. ಬಟ್ ಈ ಹೇಳೋ ಥರ ನಾವು ಫಾರ್ ಎಕ್ಸಾಂಪಲ್ ಡಯಾಬೆಟಿಸ್ಗೆ ನಾವು ಔಷಧ ತಗೊಳ್ಳೋದು ಸಿಕ್ಕಾಪಟ್ಟೆ ಬೇಕಾದಷ್ಟು ಸ್ವೀಟ್ಗಳಲ್ಲಿ ತಿಂದರೆ ಅದು ಬೇಗ ಕ್ಯೂರ್ ಆಗಲ್ಲ ಅಲ್ವಾ. ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಕೂಡ ಜೊತೆಯಲ್ಲಿ ಬರಬೇಕು, ಆದರೆ ಬೇಗ ಕ್ಯೂರ್ ಆಗುತ್ತೆ. ಮದ್ದಿನ ಜೊತೆಗೆ ಒಂದಷ್ಟು ಪಥ್ಯ ಕೂಡ ನಾವು ನೋಡಬೇಕು ನಮ್ಮ ಹೆಲ್ತ್ಗಾಗಿ. ಆಮೇಲೆ ಈಗ ಚಿಕಿತ್ಸಾ ವಿಧಾನದಲ್ಲಿ ಬಂದ್ರೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅನ್ನುವಂತಹದ್ದಿದೆ, ಇದರ ಒಂದು ಮಹತ್ವ ಏನು, ಹೇಗೆ ಮಾಡುವಂತಹದ್ದು, ಈ ಬಗ್ಗೆ ಹೇಳಿ. ಅದೇ ಪಂಚಕರ್ಮ ಚಿಕಿತ್ಸಾ ಎರಡು ತರ ಇದೆ ಮೇನ್ ಆಗಿ. ಒಂದು ಶೋಧನ ಚಿಕಿತ್ಸೆ ಅಂತ ಹೇಳ್ತಾರೆ, ಶೋಧನ ಚಿಕಿತ್ಸೆ ಪ್ಯೂರಿಫಿಕೇಶನ್ ಮೆಥಡ್, ಡಿಟಾಕ್ಸಿಫಿಕೇಶನ್ ಮೆಥಡ್ ಅನ್ನೆಲ್ಲ ಹೇಳೋದು. ಬಾಡಿಯಲ್ಲಿ ಏನೇನು ಇದೆ ಅದು ಕ್ಲಿಯರ್ ಮಾಡಿ, ಶುದ್ಧಿ ಕೊಟ್ಟು ಅದು ಕ್ಲಿಯರ್ ಮಾಡಿದ್ರೆ ಅದು ಪುನಃ ಬರೋದು ಚಾನ್ಸು ತುಂಬ ಕಮ್ಮಿ. ಅದು ಮೇನ್ ಆಗಿ ಪಂಚಕರ್ಮ. ಬೇರೆ ಮದ್ದೆಲ್ಲ ತಕೊಂಡುಕೊಂಡು ಅದು ಅಲಿವಿಯೇಟ್ ಮಾಡುವುದು ಶಮನ ಚಿಕಿತ್ಸೆ ಅಂತ ಹೇಳ್ತಾರೆ. ಈ ಪಂಚಕರ್ಮ ಅಂದರೆ ಶೋಧನ ಚಿಕಿತ್ಸೆ, ಬಾಡಿ ಕ್ಲೀನ್ ಮಾಡಿ ಏನೇನು ಇದಿದೆ, ಕಾಯಿಲೆಗಳಿದೆ ಅದೆಲ್ಲ ನಮ್ಮ ಶರೀರದಿಂದ ಶೋಧನೆ ಮಾಡಿ ಹೊರಗಡೆ ಬಿಟ್ಟು ಕ್ಲೀನ್ ಮಾಡುವುದು, ಅದು ಪರ್ಮನೆಂಟ್ ಕ್ಯೂರ್. ಅದು ಪಂಚಕರ್ಮ ಕರೆಕ್ಟಾಗಿ ತಗೊಳ್ಬೇಕು. ಸರಿಯಾಗಿ ಗೊತ್ತಿರುವವರ ಹತ್ರನ ಕರೆಕ್ಟಾಗಿ ತಗೊಂಡ್ರೆ ಅದು ತುಂಬ ತುಂಬ ಒಳ್ಳೆ ಚಿಕಿತ್ಸೆಗಳು. ಬಟ್ ಅದು ಸರಿಯಾಗಿ ಗೊತ್ತಿರಬೇಕು, ಸ್ವಲ್ಪ ಲಾಂಗ್ ಪ್ರೊಸೆಸ್ಸು. ಈ IP ಇನ್ ಪೇಷಂಟ್ ಟ್ರೀಟ್ಮೆಂಟ್ ಆಗಿ ಮಾಡಬೇಕು, ಅದು ಡೈಲಿ ಬಂದು ಹೋಗಿ ಎಲ್ಲ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದು 5 ಟೈಪ್ ಶೋಧನ ಕ್ರಿಯೆಗಳಿದೆ, ವಮನ, ವಿರೇಚನ, ನಸ್ಯ, ವಸ್ತಿ ಮತ್ತು ರಕ್ತಮೋಷಣ ಅಂತ 5 ಟೈಪ್ಸ್. ಅದು ಆ್ಯನ್ಷಿಯಂಟ್ ಆಯುರ್ವೇದ ಸಿಸ್ಟಮಲ್ಲಿ ತುಂಬ ಇದಿದೆ. ಇವಾಗ ಕೂಡ ಎಲ್ಲರೂ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳಲ್ಲಿ, ದೊಡ್ಡ ದೊಡ್ಡ ಹಾಸ್ಪಿಟಲಲ್ಲಿ, ನಮ್ಮ ಆಯುರ್ವೇದ ಶಾಲೆಯಲ್ಲಿ ಕೂಡ ಕೇರಳಲ್ಲಿರುವ ಮೇನ್ ಹಾಸ್ಪಿಟಲಲ್ಲಿ ಪಂಚಕರ್ಮ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಪಂಚಕರ್ಮ ಚಿಕಿತ್ಸೆಯನ್ನ ರೋಗ ಬಂದ ನಂತರ ತಗೊಳ್ಳುವಂತಹದ್ದು ಅಥವಾ ಮಾಮೂಲಿಯಾಗಿಯೂ ಕೂಡ ವರ್ಷಕ್ಕೊಂದ್ಸರಿಯೋ ಅಥವಾ 2 ವರ್ಷಕ್ಕೊಂದ್ಸರಿಯೋ ತಗೊಂಡ್ರೆ ಒಳ್ಳೇದ? ಅದೇ ಮೇನ್ ಆಗಿ ಮಾಮೂಲಿಯಾಗಿ ವರ್ಷಕಾಲವರೆಗೂ ಮುಂಚೆ ಎಲ್ಲ ತಗೊಳ್ಳೋದು ತುಂಬಾ ಒಳ್ಳೇದು. ರೋಗ ಬಂದರೆ ಕೂಡ ಇದೆ, ಮೇನ್ ಆಗಿ ಆರ್ಥ್ರೈಟಿಸ್ ಕಂಪ್ಲೇಂಟ್ಗಳಿಗೆಲ್ಲ ಮೇನ್ ಆಗಿ ವಸ್ತಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರೆ ಅದು ಬೇಗ ಅದು ಬೇರು ಸಮೇತ ಅದು ಕ್ಲಿಯರ್ ಆಗುತ್ತೆ, ಅದು ಶುದ್ಧಿ. ಬೇರೆ ಯಾವ ಸಂದರ್ಭಗಳಲ್ಲ ಈ ಪಂಚಕರ್ಮದ ಒಂದು ಚಿಕಿತ್ಸೆಯನ್ನು ಕೊಡಲಾಗ್ತದೆ? ಎಲ್ಲ ರೋಗಗಳಿಗೂ ಪಂಚಕರ್ಮ ಟ್ರೀಟ್ಮೆಂಟ್ ಹೆಲ್ಪ್ ಆಗುತ್ತೆ. ಬಟ್ ಕೆಲವು ರೆಸ್ಟ್ರಿಕ್ಷನ್ಸ್ ಇದೆ. ಈ ರೋಗಿ ತುಂಬ ಏಜ್ ಆದವರಾದರೆ ಪಂಚಕರ್ಮ ಟ್ರೀಟ್ಮೆಂಟು ಕೊಡುವುದು ಕಷ್ಟ, ಚಿಕ್ಕ ಮಕ್ಕಳಿಗೆ ಕೊಡುವುದು ಕಷ್ಟ, ಅದಕ್ಕೆಲ್ಲ ಒಂದು ಪ್ರಾಮಾಣಿಕ ವ್ಯತ್ಯಾಸ ಇದೆ ಅಷ್ಟೆ. ಬಟ್ ಆಲ್ಮೋಸ್ಟ್ ಎಲ್ಲ ಕಾಯಿಲೆಗಳಿಗೂ ಪಂಚಕರ್ಮ ಅವರ ರೋಗಿಯದು ಹೆಲ್ತ್ ಎಲ್ಲ ನೋಡಿಬಿಟ್ಟು ಹುಷಾರಿದ್ರೆ ಕೊಡಬಹುದು. ಅಗತ್ಯ ಬರುವುದು ಯಾವಾಗ ಅಂತ ಅಂದ್ರೆ ಈಗ ಅಜೀರ್ಣದ ಸಮಸ್ಯೆ ಇರುವವರು ಆಗ್ಬಹುದು ಅಥವಾ ಬೇರೆ, ಅಂದ್ರೆ ಚಿಕ್ಕ ಚಿಕ್ಕ ಕಾಯಿಲೆಗಳಿಗೆ ಆಕ್ಚುಲಿ ಪಂಚಕರ್ಮ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ. ಅದು ಶಮನ ಚಿಕಿತ್ಸೆ, ಈ ಔಷಧಗಳು ತಕೊಂಡ್ರೇನೆ ಇದಾಗತ್ತೆ. ದೀರ್ಘಕಾಲ ಸಮಸ್ಯೆಗಳಿಗೆ ತುಂಬಾ ಒಳ್ಳೇದು. ಎಕ್ಸಾಂಪಲ್ ಈ ಸ್ಕಿನ್ ಅಲರ್ಜಿಯಲ್ಲಿ ಇದ್ರೆ ವಮನ ಚಿಕಿತ್ಸೆ ಎಲ್ಲ ಕೊಟ್ರೆ ಅದು ಬೇರೆ ಸಮಯದ ಅದು ಕ್ಲಿಯರ್ ಆಗುತ್ತೆ. ವಿರೇಚನ ಚಿಕಿತ್ಸೆ ಎಲ್ಲ ಕೊಟ್ರೆ ಪಿತ್ತ ಕಮ್ಮಿ ಆಗಲಿಕ್ಕೆ, ವಾತ ಪಿತ್ತ ಕಫ ಮೂರು ಇದೆ ಇದು. ಅದರಲ್ಲಿ ನಮ್ಮ ಆಯುರ್ವೇದ ಟ್ರೀಟ್ಮೆಂಟ್ ಬೇಸಿಕ್ ವಾತ ಪಿತ್ತ ಕಫ, ಅದು ಅದಕ್ಕೆ ಟ್ರೀಟ್ಮೆಂಟ್. ವಾತಕ್ಕೆ ವಸ್ತಿ ತುಂಬಾ ಒಳ್ಳೇದು, ಪಿತ್ತಕ್ಕೆ ವಿರೇಚನ ಒಳ್ಳೇದು, ಕಫಕ್ಕೆ ವಮನ ಒಳ್ಳೇದು, ಆ ಥರ ಪ್ರಮಾಣಗಳು ಇದೆ. ಆಮೇಲೆ ಈಗ ಈ ಜೀವನ ಶೈಲಿಯ ಒಂದು ರೋಗಗಳು ಅಂತ ಹೇಳ್ತೀವಿ ಅಥವಾ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳಿ, ಇದರ ಒಂದು ಪ್ರಾಮುಖ್ಯತೆ ಏನು ಮತ್ತು ಆಯುರ್ವೇದದಲ್ಲಿ ಇಂತಹ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಳಬಹುದು? ಈಗ ನೋಡಿ ಈ ಲೈಫ್ ಸ್ಟೈಲ್ ಡಿಸೀಸಸ್ ತುಂಬಾ ಜಾಸ್ತಿ ಉಂಟು. ಅದು ಹೇಳಿದ್ರೆ ಎಕ್ಸಾಂಪಲ್ ಇದು ಡಯಾಬೆಟಿಸ್, ಒಬಿಸಿಟಿ, ವೆಯ್ಟ್, ಬಾಡಿ ವೆಯ್ಟ್ ಜಾಸ್ತಿ ಆಗುವ ಪ್ರಾಬ್ಲಮ್, ಹೈ BP, ಹೈಪರ್ ಟೆನ್ಷನ್ ಜಾಸ್ತಿ, ಕೊಲೆಸ್ಟ್ರಾಲ್ ಜಾಸ್ತಿ, ಟೆನ್ಷನ್, ಡಿಪ್ರೆಷನ್, ಇದೆಲ್ಲ ಈಗ ಕೊರೋನಾ ಕಾಲದಲ್ಲಿ ಇದೆಲ್ಲ ಜಾಸ್ತಿ ಕೂಡ ಆಗಿದೆ. ವರ್ಕಿಂಗ್ ಫ್ರಮ್ ಹೋಮ್, ಮಕ್ಕಳಿಗೆ ಸ್ಕೂಲ್ ಇಲ್ಲ, ಅದರೆಲ್ಲ ಟೆನ್ಷನ್, ಡಿಪ್ರೆಷನ್, ಅದೇ ಎಕ್ಸಸ್ ಓವರ್ ಸ್ಟ್ರೈನ್ ಅಂತ. ಇದಕ್ಕೆ ಮೇನ್ ಆಯುರ್ವೇದದಲ್ಲಿ ನಾವು ಹೇಳೋ ಥರ ಕರೆಕ್ಟಾಗಿ ಫುಡ್ ಮೇಂಟೈನ್ ಮಾಡಬೇಕು. ಔಟ್ಸೈಡ್ ತಿನ್ನಬಾರ್ದು, ಮನೆಯಲ್ಲಿ ಊಟ ಮಾಡಬೇಕು. ವೆಜಿಟೇಬಲ್ಸ್, ಫ್ರೂಟ್ಸ್ ಜಾಸ್ತಿ ನೀರು ಕುಡಿಬೇಕು, ಮಜ್ಜಿಗೆ ಮೊಸರೆಲ್ಲ ಸ್ವಲ್ಪ ಯೂಸ್ ಮಾಡಬೇಕು. ಆ ಥರ ಒಳ್ಳೆ ಫುಡ್ ಸ್ಟೈಲ್ ಕೂಡ ನಾವು ಕಾಪಾಡಬೇಕು. ಪ್ಲಸ್ ಎಕ್ಸಸೈಸ್, ಅದು ತುಂಬ ಮುಖ್ಯ. ಒಂದು ಅಟ್ಲೀಸ್ಟ್ ಒಂದು ದಿನ ಒಂದು ಗಂಟೆ ಆದ್ರೂ ಎಕ್ಸಸೈಸ್ ಮಾಡಲೇಬೇಕು. ವ್ಯಾಯಾಮ ಆಗಬಹುದು, ನಮಗೆ ಹೆಲ್ತ್ಗೆ ಯಾವ್ದಾಗುತ್ತೆ ಒಳ್ಳೇದು, ವಾಕಿಂಗ್ ಮಾಡಿದ್ರೆ ಸಾಕು, ಚೆನ್ನಾಗಿ ಸ್ಪೀಡ್ ಆಗಿ ವಾಕಿಂಗ್ 1 ಅವರ್ ಮಾಡಿದ್ರೆ ಬೇಕಾದಷ್ಟು ಎಕ್ಸಸೈಸ್ ಆಗುತ್ತೆ, ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, ಸ್ಟ್ರೈನ್ ಕೂಡ ಕಮ್ಮಿ ಆಗುತ್ತೆ, ಈ ಮೆಂಟಲ್ ಡಿಪ್ರೆಷನ್ ಎಲ್ಲ ಕಮ್ಮಿ ಆಗುತ್ತೆ, ಒಳ್ಳೆ ಆಕ್ಸಿಜನ್ ಲೆವೆಲ್ ನಮ್ಮ ಬಾಡಿಯಲ್ಲಿ ಬ್ಲಡ್ ಅಲ್ಲಿ ಇಂಪ್ರೂವ್ ಆಗುತ್ತೆ. ಅದು ಟೋಟಲ್ ಆಗಿ ಇಷ್ಟೊಂದು ಹೇಳಲಿಕ್ಕೆ ಆಗಲ್ಲ, ಅದರ ಬೆನಿಫಿಟ್ ಎಲ್ಲಾ ಕಾಯಿಲೆಗಳಿಗೂ ಅದು ಒಂದು ರಾಮಬಾಣ ತರ ಆಗುತ್ತೆ. ಅದು ಅಂದ್ರೆ ಈಗ ಈ ಜೀವನ ಶೈಲಿಯ ರೋಗಗಳನ್ನು ತಡೆಗಟ್ಟುವಂತದ್ದು ಹೇಗೆ? ಅದೇ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಇದರಿಂದ ನೋಡಿ ಈಗ ಬಾಡಿ ವೆಯ್ಟ್ ಜಾಸ್ತಿ ಆಗೋದು ಅವಾಯ್ಡ್ ಮಾಡಬೇಕು, ಆದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ. ಮತ್ತೆ ಬಾಡಿ ವೆಯ್ಟ್ ಜಾಸ್ತಿ ಆದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ನೆಕ್ಸ್ಟ್ ಶುಗರ್ ಬರಲಿಕ್ಕೆ, ಡಯಾಬಿಟಿಸ್ ಬರಲಿಕ್ಕೆ ಚಾನ್ಸಸ್ ಉಂಟು, ಅದು ಕೂಡ ಅವಾಯ್ಡ್ ಆಗುತ್ತೆ. ಇದೆಲ್ಲ ಕಮ್ಮಿ ಆದರೆ ನಮ್ಮ ಡಿಪ್ರೆಷನ್, ಮೆಂಟಲ್ ಸ್ಟ್ರೈನ್ ಕೂಡ ಕಮ್ಮಿ ಆಗುತ್ತೆ, ಒಳ್ಳೆ ನಿದ್ರೆ ಬರುತ್ತೆ, ನಿದ್ರೆ ಕಮ್ಮಿ ಆದರೆ ಸ್ಟ್ರೈನ್ ಟೆನ್ಷನ್ ಕೂಡ ಜಾಸ್ತಿ ಆಗುತ್ತೆ. ಇದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ಈಗ ಟೆನ್ಷನ್ ಅಥವಾ ಮಾನಸಿಕ ಸಮಸ್ಯೆಗಳು ಅಂತ ಹೇಳಿದಿವಲ್ಲ, ಹೌದು, ಇದಕ್ಕೂ ನಮ್ಮ ಬೇರೆ ರೋಗಗಳಿಗೂ ಏನು ಸಂಬಂಧ ಅಂತ? ಅದೇ ಎಲ್ಲ ನಾವು ಹೇಳೋ ಥರ ಎಲ್ಲ ಕಾಯಿಲೆಗಳು ಬರುವುದು ಮನಸ್ಸಿಗೆನೆ, ಬಾಡಿಗೆ ಬರುವುದು ಎರಡನೇದು, ಹೊರಗಿನ ಕಣ್ಣುಗಳಿಂದ ಬರಬಹುದು ನಮ್ಮ ಮನಸ್ಸಿನ ಇದು ಉಲ್ಲಾಸ ಅಥವಾ ಹೆಲ್ತ್ ಇಲ್ಲದ್ರೆ ಎಲ್ಲ ಹೋಯ್ತು, ನಮಗೆ ಅದು ಏನು ಕಾಪಾಡಲಿಕ್ಕೆ ಆಗಲ್ಲ. ಫಿಸಿಕಲ್ ಹೆಲ್ತ್ ಇದ್ರೆ ಕೂಡ ಮೆಂಟಲ್ ಹೆಲ್ತ್ ತುಂಬಾ ಮುಖ್ಯ. ಅದಕ್ಕೆ WHO ಹೇಳ್ತಾ ಇರಲ್ಲ, ಹೆಲ್ತ್ ಅಂದ್ರೆ ಅದು ಮಿಯರ್ ಆಬ್ಸೆನ್ಸ್ ಆಫ್ ಡಿಸೀಸ್ ಅಲ್ಲ, ಬರೀ ರೋಗಗಳಿಲ್ಲದ್ರೆ ಹೆಲ್ತ್ ಅಂತ ಅಲ್ಲ, ಅದು ಫಿಸಿಕಲ್ ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್, ಅದೆಲ್ಲ ಕಾಪಾಡಲಿಕ್ಕೆ ಆಯುರ್ವೇದದಲ್ಲಿ ಮದ್ದು ಉಂಟು. ಇನ್ನೊಂದು ವಿಚಾರ, ಈ ಬೊಜ್ಜು ಅಥವಾ ಕೊಲೆಸ್ಟ್ರಾಲ್ ಬಗ್ಗೆ ನೀವು ಪ್ರಸ್ತಾಪ ಮಾಡಿರಿ, ತೂಕ ಹೆಚ್ಚಾಗುವಂತಹದ್ದು ಅಥವಾ ಇದಕ್ಕೆ ಪೂರಕವಾದಂತಹ ಸಮಸ್ಯೆಗಳು ಮತ್ತು ಆಯುರ್ವೇದದಲ್ಲಿ ಯಾವ ರೀತಿಯ ಪರಿಹಾರ ಇದೆ? ಆಯುರ್ವೇದದಲ್ಲಿ ಈ ಜಾಸ್ತಿ ವೆಯ್ಟ್ ಜಾಸ್ತಿ ಆಗೋದು ಕಮ್ಮಿ ಮಾಡಲಿಕ್ಕೆ ಕಷಾಯಗಳು, ಮೆಡಿಸಿನ್ಸ್ಗಳು ಇದೆ, ಪಂಚಕರ್ಮ ಟ್ರೀಟ್ಮೆಂಟ್ ಉಂಟು, ಅದರಲ್ಲಿ ಮಸಾಜ್ಗಳು, ಈ ಉದ್ದೂರ್ಧನ ಥರ ಮಸಾಜ್ಗಳು ಇದೆ. ಈ ಮಸಾಜ್ಗಳು ಆ್ಯಕ್ಚುಲಿ ಪಂಚಕರ್ಮ ಅಲ್ಲ, ಅದು ಪೂರ್ವಕರ್ಮ. ಪಂಚಕರ್ಮ ಮಾಡಲಿಕ್ಕೆ ಈ ರೋಗಿಗಳನ್ನು ತಯಾರು ಮಾಡಲಿಕ್ಕೆ ಅವರು ಪೂರ್ವ ಚಿಕಿತ್ಸಾ ಅದು, ಅದರಲ್ಲಿ ಈ ಥರ ಮಸಾಜ್ಗಳಲ್ಲಿ ಇದೆ, ಪೌಡರ್ ಮಸಾಜ್ಗಳಲ್ಲಿ ಇದೆ, ಜಾಸ್ತಿ ಒಬಿಸಿಟಿ ಇರುವುದು ಕಮ್ಮಿ ಮಾಡಲಿಕ್ಕೆ. ಪಂಚಕರ್ಮ ಅಂದರೆ ಅದು ವೆಯ್ಟ್ ರಿಡಕ್ಷನ್ ಕೂಡ ಅದು ಹೆಲ್ಪ್ ಆಗುತ್ತೆ. ಅದು ನಮ್ಮ ಶರೀರದ ಇರುವ ದೋಷಗಳು ಹೊರಗಡೆ ಬಿಟ್ಟರೆ ಅದು ಚಾನೆಲ್ಗಳು ಶುದ್ಧಿ ಆಗುತ್ತೆ, ಒಳ್ಳೆ ಬ್ಲಡ್ಡು ಇಂಪ್ರೂವ್ ಆಗುತ್ತೆ, ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಆಗುತ್ತೆ, ಆಗ ಓವರ್ಆಲ್ ಇಂಪ್ರೂವ್ಮೆಂಟ್ ಬರುತ್ತೆ ಪಂಚಕರ್ಮ ಟ್ರೀಟ್ಮೆಂಟಿಂದ. ಈ ತೂಕ ಹೆಚ್ಚಾಗುವುದಕ್ಕೂ ಅಥವಾ ಬೊಜ್ಜು ಬೆಳೆಯುವುದಕ್ಕೂ ಮತ್ತು ನಾವು ಸೇವಿಸುವಂತಹ ಆಹಾರಕ್ಕೂ ಯಾವ ರೀತಿಯ ಒಂದು ಸಂಬಂಧ ಇದೆ ಅಂತ? ಅದೇ ಮೇನ್ ಆಗಿ ಅದು ಈ ಸಾಧಾರಣವಾಗಿ ನಾವು ಮನೆಯಲ್ಲಿ ಯೂಸ್ ಮಾಡುವ ತುಪ್ಪ ಆಗಲಿ ಎಣ್ಣೆ ಆಗಲಿ ಅದೆಲ್ಲ ಕೊಲೆಸ್ಟ್ರಾಲ್ಗೆ ಕಾರಣ ಆಗಲ್ಲ, ಎಲ್ಲರೂ ಈ ಥರ ಆ ಥರ ಒಂದು ತಪ್ಪಾಗಿ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ, ಬರೀ ಆಯಿಲಿಂದ ಎಲ್ಲ ಬರುವುದು. ಮೇಯ್ನ್ ಆಗಿ ಈ ಥರ ಗೊಜ್ಜು ಎಲ್ಲ ಜಾಸ್ತಿ ಆಗೋದು ಪುನಃ ಹೀಟ್ ಮಾಡಿರೋದು ಆಯಿಲ್ ಉಂಟಲ್ಲ, ನಾವು ಹೋಟೆಲ್ನಲ್ಲಿ ತಿಂದರೆ ಅವರು ತಿಂಗಳಿಗೊಮ್ಮೆ ಚೇಂಜ್ ಮಾಡ್ತಾರೆ, ಚೂರು ಚೂರು ಅದರಲ್ಲಿ ಬೆಳೆಸಿ ಪಲಹಾರಗಳು ಮಾಡುವುದು, ಆ ಥರ ಆಯಿಲ್ಗಳು ಯೂಸ್ ಮಾಡಿದರೆ ಕೊಲೆಸ್ಟ್ರಾಲ್ ಎಲ್ಲ ಹೆಚ್ಚಾಗೋದು. ನಮ್ಮ ಮನೆಯಲ್ಲಿರುವ ಫ್ರೆಶ್ ಆಗಿರುವ ತುಪ್ಪ ಆಗಲಿ ಕೊಕೊನಟ್ ಆಯಿಲ್ ಆಗಲಿ ಯಾವುದು ಯೂಸ್ ಮಾಡಿದರೆ ಕೂಡ ಈ ಥರ ಕೊಲೆಸ್ಟ್ರಾಲ್ ಎಲ್ಲ ಬರಲ್ಲ, ಬರುವುದೇ ಇಲ್ಲ ಕಟ್ಟಾಯವಾಗಿ. ಜೊತೆಗೆ ಫಾಸ್ಟ್ ಫುಡ್ಗಳು ಕೂಡ, ಫಾಸ್ಟ್ ಫುಡ್ಗಳು ಅವಾಯ್ಡ್ ಮಾಡಬೇಕು. ಔಟ್ಸೈಡ್ ಫುಡ್ ಅವರಿಗೆ ಮುಖ್ಯ ಉದ್ದೇಶ, ಅದು ಅವರದ್ದು ಬಿಸ್ನೆಸ್ಸು, ನಿಮ್ಮ ಹೆಲ್ತ್ ಅಲ್ಲ ಅವರಿಗೆ ಮುಖ್ಯ. ಆಮೇಲೆ ಈ ನಮ್ಮ ಮೂತ್ರಜನಕಾಂಗಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಕಿಡ್ನಿ ಸಮಸ್ಯೆಗಳಾಗ್ಬೋದು ಅಥವಾ ಲಿವರ್ಗೆ ಸಂಬಂಧಪಟ್ಟಂಥದ್ದು, ಜಠರ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಇವುಗಳಿಗೆಲ್ಲ ಆಯುರ್ವೇದದಲ್ಲಿ ಯಾವ ರೀತಿಯ ಪರಿಹಾರ ಇದೆ? ಅದೇ ಇದೆ, ಎಲ್ಲದಕ್ಕೂ ಇದೆ. ಅದೆಲ್ಲ ನಾನು ಹೇಳೋದಲ್ಲ, ಈ ಥರ ಈ ಕ್ರೋನಿಕ್ ಡಯಾಬಿಟಿಸ್, ಕೊಲೆಸ್ಟ್ರಾಲು ಇದೆಲ್ಲ ಕಿಡ್ನಿ ಲಿವರ್ ಪ್ರಾಬ್ಲಮ್ ಕೂಡ ಆಗುತ್ತೆ. ಈಗ ಮೊದಲೆಲ್ಲ ಈ ಆಲ್ಕೋಹಾಲ್ ಜಾಸ್ತಿ ತಗೊಳ್ಳೋರಿಗೆ ಲಿವರ್ ಡಿಸೀಸ್ ಬರ್ತಿತ್ತು, ಈಗ ನಾನ್ ಆಲ್ಕೋಹಾಲಿಕ್ ಲಿವರ್ ಸಿರೋಸಿಸ್ ಕೂಡ ತುಂಬ ಹೆಚ್ಚುಂಟು. ಅದೇ ಏಕೆಂದರೆ ಈ ಬ್ಯಾಡ್ ಕೊಲೆಸ್ಟ್ರಾಲ್, ಕೊಲೆಸ್ಟ್ರಾಲ್ ಕೂಡ ಎರಡು ಥರ ಇದೆ, ಗುಡ್ ಕೊಲೆಸ್ಟ್ರಾಲ್ ನಮಗೆ ಜೀವನಕ್ಕೆ ಬೇಕು, ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಅದು ಫ್ಯಾಟಿ ಲಿವರ್, ಲಿವರಲ್ಲಿ ಅದು ತುಂಬ ಫ್ಯಾಷನ್ ಥರ. ಈಗ ಒಂದು 50% ಜನರಿಗೆ ಇನ್ವೆಸ್ಟಿಗೇಟ್ ಮಾಡಿದರೆ ಕೂಡ ಅದು ಲಿವರ್ ಫ್ಯಾಟು, ಫ್ಯಾಟಿ ಲಿವರ್ ತುಂಬ ಮುಖ್ಯ. ಅದು ಮೇಯ್ನ್ ಆಗಿ ಎಕ್ಸಸೈಸ್ ಕಮ್ಮಿ ಆದರೆ ಟ್ರೈಗ್ಲಿಸರೈಡ್ ಜಾಸ್ತಿ ಆಗಿ ಅದು ಲಿವರಲ್ಲಿ ಕೂತ್ಕೊಂಡು ಫ್ಯಾಟಿ ಲಿವರ್ ಮಾಡ್ಬೋದು. ಅದು ನೆಕ್ಸ್ಟ್ ಸ್ಟೇಜ್ ಹಾಗೇ ಬಿಟ್ಟರೆ ಅದು ಲಿವರ್ ಸಿರೋಸಿಸ್ಗೆ ಆಗುತ್ತೆ, ನಾನ್ ಆಲ್ಕೋಹಾಲಿಕ್ ಲಿವರ್ ಸಿರೋಸಿಸ್ ಅಂತ ಹೇಳ್ತಾರೆ. ಜಾಸ್ತಿ ಪೇನ್ ಕಿಲ್ಲರು, ಕೆಮಿಕಲ್ ಡ್ರಗ್ಗಳು, ಆಂಟಿಬಯೋಟಿಕ್ ಎಲ್ಲ ಜಾಸ್ತಿ, ಡಾಕ್ಟರ್ ನಿರ್ದೇಶ ಇಲ್ಲದೆ ತಗೊಂಡ್ರೆ ಕೂಡ ಆ ಥರ ಲಿವರ್ಗೆ ಅಪಾಯ ಆಗುತ್ತೆ. ಹೌದು ಹೌದು, ಹೆಚ್ಚು ಮೆಡಿಕೇಷನ್, ಓವರ್ ಪ್ಯಾರಾಸೆಟಮಾಲ್ನ ಯೂಸ್, ಪೇನ್ ಕಿಲ್ಲರ್ನ ಯೂಸ್, ಅದೆಲ್ಲ ಲಿವರ್ಗೆನೇ ತೊಂದರೆ ಕೊಡ್ತಾರೆ. ಆಮೇಲೆ ಈಗ ಒತ್ತಡ, ನಾವು ಪ್ರೆಷರ್ ಅಂತ ಹೇಳುವಂತಹದ್ದು, ಈಗ ವರ್ಕ್ ಲೋಡ್ ಜಾಸ್ತಿ ಆಗಿರುವಂತಹದ್ದು ಆಗ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಒತ್ತಡ ಆಗ್ಬೋದು, ಅಥವಾ ಆ ಖಾಸಗಿಯವರಿಗೆ ಒಂದಷ್ಟು ಟಾರ್ಗೆಟ್ ಅನ್ನು ರೀಚ್ ಮಾಡಬೇಕು ಎನ್ನುವಂತಹದ್ದಾಗ್ಬೋದು, ಇದು ದೈಹಿಕ ಹಾಗೂ ಮಾನಸಿಕವಾಗಿ ಯಾವ ರೀತಿಯ ಸಮಸ್ಯೆಯನ್ನು ಉಂಟು ಮಾಡ್ತದೆ ಅಂತ. ಅದೇ ಮಕ್ಕಳಿಗೆಲ್ಲ ನೋಡಿ, ಈ ಟೆನ್ಷನ್, ಆಂಗ್ಸೈಟಿ, ಅವರಿಂದ ಅವರು ಹೈಪರ್ ಆಕ್ಟಿವಿಟಿ ಆಗುತ್ತೆ. ಅವರು ಟೆಂಪರ್ ಟ್ರಾಂಟರ್ ಅಂತ ಹೇಳ್ತಾರೆ, ಓವರ್ ಏನಾದರೂ ಒಂದು ಬೇಕಿದ್ರೆ ಅದು ಬೇಕೇ ಬೇಕು ಅವರಿಗೆ, ಅದು ನೆಕ್ಸ್ಟ್ ಸ್ಟೇಜಲ್ಲಿ ಹಾಟ ಮಾಡುವ ಥರ. ಅದು ಈ ಓಟಿಸಮ್ ಥರ ಎಲ್ಲ ಪ್ರಾಬ್ಲಮ್, ಮೊದಲೆಲ್ಲ ಓಟಿಸಮ್ ಇದು ಬೈ ಬರ್ತ್ ಬರ್ತಿತ್ತು, ಈಗ ಅದು ಹೆರಿಡಿಟರಿ ಆಗಿ ಬರ್ತಿತ್ತು, ಈಗ ಅದು ಜಾಸ್ತಿ ಈ ಥರ ಪ್ರಾಬ್ಲಮ್ ಸಮಸ್ಯೆಯಿಂದ ಕೂಡ ಅವರು ಹೈಪರ್ ಆಕ್ಟಿವಿಟಿ ಆಗೋದು. ಆಮೇಲೆ ನೋಡಿ, ಈ ಆನ್ಲೈನ್ ಅದೊಂದು ಸಮಸ್ಯೆ ಆಗಿದೆ ಚಿಕ್ಕ ಮಕ್ಕಳಿಗೆ ಕೂಡ. ಅದೇ ಜಾಸ್ತಿ ಮೊಬೈಲ್ನ ಉಪಯೋಗ ಜಾಸ್ತಿ ಆಗಿದೆ, ಕಂಪ್ಯೂಟರ್ನ ಉಪಯೋಗ ಜಾಸ್ತಿ ಆಗಿದೆ. ಅದಕ್ಕೆ ಅವರು ಈ ಇಂಟರ್ನೆಟಲ್ಲಿ ಹೋದರೆ ಅದು ನಾವು ಕರೆಕ್ಟಾಗಿ ಅವರ ಗೈಡ್ ಮಾಡಲಿಲ್ಲನ, ಅವರು ತಪ್ಪಾಗಿರುವುದು ವಿಷಯ ಕೂಡ ಅವರಿಗೆ ಗಮನಕ್ಕೆ ಬರುತ್ತೆ. ಅದಲ್ಲೇ ಈಗ ಅವರಿಗೆ ಸ್ಟ್ರೆಸ್, ಟೆನ್ಷನ್, ಅಥವಾ ಅವರ ಈ ಮುಂದೆಗೆ ಅವರ ಇದಕ್ಕೆ ಅವರ ಪರ್ಸನಾಲಿಟಿಗೆ ಕೂಡ ಅದು ಎಫೆಕ್ಟ್ ಆಗ್ಬೋದು. ಅದು ತುಂಬ ಮುಖ್ಯ, ಅದು ಪೇರೆಂಟ್ಸ್ಗಳು ಅದು ತುಂಬ ಎಚ್ಚರಾಗಿರಬೇಕು. ಅದು ಇನ್ನೊಂದು ವಿಚಾರ ಡಾಕ್ಟ್ರೆ, ನೀವು ಆವಾಗಲೇ ಹೇಳಿದ್ರಿ ನಮ್ಮ ಈ ಆಯುರ್ವೇದ ಎನ್ನುವಂಥದ್ದು ಬರೀ ಚಿಕಿತ್ಸಾ ವಿಧಾನ ಮಾತ್ರ ಅಲ್ಲ, ಜೊತೆಗೆ ನಮ್ಮ ಜೀವನ ಕ್ರಮವನ್ನು ಕೂಡ ಅದು ಸುಧಾರಿಸ್ತದೆ ಅಂತ ಹೇಳಿ. ಈ ಜೀವನ ಶೈಲಿಯಲ್ಲಿ ಆಹಾರದ ಒಂದು ಪ್ರಾಮುಖ್ಯತೆ, ನಾವು ತೆಗೆದುಕೊಳ್ಳುವಂತಹ ಆಹಾರದ ಪ್ರಾಮುಖ್ಯತೆ, ಇದರ ಬಗ್ಗೆ. ಅದು ತುಂಬ ಮುಖ್ಯ. ಆಹಾರ ಅಂದ್ರೆ ಆಹಾರವೇ ಔಷಧ. ನಾವು ಆಹಾರ ಸರಿ ನೋಡಲಿಲ್ಲ ಅನ್ನ ಔಷಧ ಆಹಾರ ತರ ತಕೊಳ್ಬೇಕಾಗತ್ತೆ. ಆಮೇಲೆ ಅದು ಆ ಪ್ರಮಾಣ ಲೈಟಾಗಿ ಲಘುವಾಗಿ ತಿನ್ಬೇಕು. ನಾವು ಒಂದ್ಸದಿ ಊಟ ಮಾಡಿದ್ರೆ ಅಥವಾ ತಿಂಡಿ ತಿಂದ್ರೆ ಅಟ್ಲೀಸ್ಟ್ ಒಂದು 4 ಗಂಟೆ ಗ್ಯಾಪ್ ಕೊಡಬೇಕು. ನೆಕ್ಸ್ಟ್ ಸಾಮಾನ್ಯವಾಗಿ ಹೇಳುವಂತಹದ್ದು ಈ ಹುಲಿ, ಸಿಂಹ ಇಂತಹ ಒಂದು ಕಾಡು ಪ್ರಾಣಿಗಳು ಕೂಡ ಹಸಿವಾಗದಾಗ ಮಾತ್ರ ಹಸಿವಾಗುವಾಗ ನಾವು ಊಟ ಮಾಡಬೇಕು, ಮತ್ತೆ ಚೆನ್ನಾಗಿ ನಿದ್ರೆ ಮಾಡಬೇಕು, ನೀರು ಹೆಚ್ಚು ತಗೊಳ್ಬೇಕು, ವೆಜಿಟೇಬಲ್ಸ್, ಫ್ರೂಟ್ಸ್ ಈ ಥರ ಎಲ್ಲ ಜಾಸ್ತಿ ತಗೊಳ್ಬೇಕು. ಈ ಆಯಿಲ್ನ ಅಂಶ ಜಾಸ್ತಿ ಇರುವ ಥರ, ಏನು ನಾವು ಮೊದಲೇ ಹೇಳಿದ ಥರ ಫ್ರೈ ಫುಡ್ಗಳು, ಜಂಕ್ ಫುಡ್ಗಳು, ಫಾಸ್ಟ್ ಫುಡ್ಗಳು ಇದೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಲೈಟಾಗಿ ನಾವು ಏನೇನು ಅಭ್ಯಾಸ ಮಾಡ್ಕೊಂಡಿದ್ದೇವೆ, ನಮ್ಮ ಅಕ್ಕಪಕ್ಕದಿಂದ ಏನೇನು ಸಿಗುತ್ತೆ, ಸೀಸನಲ್ ಫ್ರೂಟ್ಸ್ ಅಂತ ಹೇಳ್ತಾರಲ್ಲ, ಹೆಲ್ತ್ಗಾಗಿ ನಾವು ಇಂಪೋರ್ಟ್ ಮಾಡಿ ಕಿವಿ ಫ್ರೂಟು ಆ ಥರ ಎಲ್ಲ ತಿನ್ಬೇಕಾಗಿಲ್ಲ. ನಮ್ಮ ಅಕ್ಕಪಕ್ಕ ಏನೇನು ಸಿಗುತ್ತೆ, ಲೋಕಲಲ್ಲಿ ಏನೇನು ಸಿಗುತ್ತೆ, ಅದು ಬೆಸ್ಟ್ ಆಗಿರುತ್ತೆ ನಮ್ಮ ಹೆಲ್ತ್ಗೆ. ಅಕ್ಕಷ್ಟನ್ನು ಹೇಳ್ತಾರೆ, ನಾವು ಹುಟ್ಟಿರುವಾಗಲೇ ಏನೇನು ಅಭ್ಯಾಸ ಆಗಿದೆ ಅದು ಜಾಸ್ತಿ ಯೂಸ್ ಮಾಡಿದರೆ ನಮಗೂ ಅಷ್ಟು ಅಪಾಯ ಏನು ಬರಲ್ಲ. ಮತ್ತೆ ಕ್ವಾಂಟಿಟಿ, ಪ್ರಮಾಣ ತುಂಬ ಇದು, ಜಾಸ್ತಿ ತಿನ್ನಬಾರ್ದು. ನಮಗೆ ಏನು ನಮ್ಮ ಎಕ್ಸಸೈಸ್ ನೋಡಿಬಿಟ್ಟು, ನಮಗೆ ಈ ಕೂಲಿ ವರ್ಕಲ್ಲಿ ಮಾಡೋ ಹೆವಿ ವರ್ಕ್ ಮಾಡುವವರಿಗೆ ಹೆಚ್ಚಾಗಿ ತಿನ್ನಬೇಕಾಗುತ್ತೆ. ನಮಗೆ ಅಷ್ಟು ಇಲ್ಲ, ಎಕ್ಸಸೈಸ್ ಇಲ್ಲ, ಸೆಡೆಂಡ್ರಿ ಲೈಫ್ ಸ್ಟೈಲ್, ಆಫೀಸಲ್ಲಿ ಕೂತ್ಕೊಂಡು ವರ್ಕ್ ಮಾಡುವವರಿಗೆ ಅಷ್ಟು ಜಾಸ್ತಿ ತಿಂದರೆ ಅದು ಅನ್ವಾಂಟೆಡ್ ಫ್ಯಾಟು ಬಾಡಿಯಲ್ಲಿ ಕಲೆಕ್ಟ್ ಆಗಿ ಈ ಥರ ಕೊಲೆಸ್ಟ್ರಾಲು, ಹಾರ್ಟ್ನ ಪ್ರಾಬ್ಲಮ್, ಒಬಿಸಿಟಿ, ತೂಕ ಜಾಸ್ತಿ ಆಗೋದೆಲ್ಲ ಆಗುತ್ತೆ. ಅದಕ್ಕೆ ಅದು ಫುಡ್ ಅಂದರೆ ತುಂಬ ಮುಖ್ಯ. ಆಹಾರ ಅಂದ ತಕ್ಷಣ ನಾವು ಏನು ಆಹಾರವನ್ನು ಸೇವಿಸ್ತೋ ಅದರ ಜೊತೆಗೆ ಆಹಾರ ತಿನ್ನುವಂತಹ ಕ್ರಮ ಮತ್ತು ಸಮಯ ಅದು ಕೂಡ ಮುಖ್ಯವಾದ, ಅದು ಕೂಡ ತುಂಬ ಮುಖ್ಯ. ಅದೇ ಆಯುರ್ವೇದದಲ್ಲಿ ಅದೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನಾವು ಏನೇನು ಸಮಯದಲ್ಲಿ ಏನೇನು ತಿನ್ಬೇಕು, ಹೇಗೆ ತಿನ್ಬೇಕು, ಏನೇನು ಕುಡಿಬೇಕು, ಋತುಚರ್ಯ, ದಿನಚರ್ಯ. ದಿನಚರ್ಯ ಅಂದ್ರೆ ಒಂದು ದಿನದಲ್ಲಿ ನಾವು ಹೇಗೆ ಮಾಡಬೇಕು, ಋತುಚರ್ಯ ಅಂದ್ರೆ ಒಂದು ಸೀಸನ್ ಅಲ್ಲಿ ನಾವು ಏನೇನು ಸೀಸನಲ್ ಫುಡ್, ಹೌದು ಆತರ ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಷ್ಟೆಲ್ಲ ಎಲ್ಲರಿಗೂ ಜನರಲ್ ಆಗಿ ಅದು ಫಾಲೋ ಮಾಡಲಿಕ್ಕೆ ಕಷ್ಟ ಈಗ ನಮ್ಮ ಲೈಫ್ ಸ್ಟೈಲ್ ಹಾಗೆ. ಬಟ್ ಆದ್ರೂ ನಾವು ಈ ಥರ ಸಿಂಪಲ್ ಆಗಿ ನಾವು ಈ ಫುಡ್ಡು ಮನೆಯಲ್ಲಿ ಏನೇನು ಮಾಡ್ತಾರೆ ಅದು ತಿನ್ನಿ. ಆರ್ಟಿಫಿಷಿಯಲ್ ಫುಡ್ ಸ್ಟಫ್ಸ್ ಆದಷ್ಟು ಅವಾಯ್ಡ್ ಮಾಡಿ, ಈ ಎಣ್ಣೆಗಳು ಅದೆಲ್ಲ ಯೂಸ್ ಮಾಡೋದು ಕಮ್ಮಿ ಮಾಡಿ, ಪುನಃ ಹೀಟ್ ಮಾಡಿ ಯೂಸ್ ಮಾಡೋದು ಕಮ್ಮಿ ಮಾಡಿ, ವೆಜಿಟೇಬಲ್ಸು, ಫ್ರೂಟ್ಸು ಕರೆಕ್ಟು ಟೈಮ್ ಕೊಟ್ಟು ತಿನ್ನಿ. ಅದು ನಿಧಾನವಾಗಿ ಟಿ ವಿ ನೋಡಿಕೊಂಡು ಅಥವಾ ಮೊಬೈಲ್ ನೋಡಿಕೊಂಡು ಎಲ್ಲ ತಿನ್ನಲಿಕ್ಕೆ ಬಿಡಬಾರ್ದು ಮಕ್ಕಳನ್ನು. ಅದು ಓವರ್ ಕ್ವಾಂಟಿಟಿ ಆಗುತ್ತೆ, ಅದು ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ ಬರುತ್ತೆ, ಅದು ತುಂಬ ಮುಖ್ಯ. ಇದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ಈಗ ಆಹಾರ ಕ್ರಮ ಅಂದ ತಕ್ಷಣ ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೀವಿ ನಾವು, ಸಾಮಾನ್ಯವಾಗಿ ಸಮತೋಲನ ಆಹಾರ ಅಂತ ಹೇಳಿ, ಅದರ ಒಂದು ಪ್ರಾಮುಖ್ಯತೆ ಏನು ಅಂತ. ಈಗ ಎಷ್ಟೋ ಸಾರಿ ನಮಗೆ ಇಷ್ಟ ಆಯಿತು ಅಂತ ಖಾರವನ್ನೇ ಹೆಚ್ಚು ತಿನ್ನುವಂಥದ್ದು, ಅಥವಾ ಸಿಹಿ ತಿಂಡಿಯನ್ನೇ ಹೆಚ್ಚು ತಿನ್ನುವಂಥದ್ದು, ಐಸ್ ಕ್ರೀಮ್ ಹೆಚ್ಚು ತಿನ್ನುವಂಥದ್ದು, ಇದರಿಂದ ಏನು ಅಪಾಯಗಳಿವೆ? ಅದು ನಾವು ಆಯುರ್ವೇದದಲ್ಲಿ ಹೇಳುವುದು ಷಡ್ರಸ ಪ್ರಧಾನ ಆಹಾರ, ಎಲ್ಲಾ ರಸಗಳು ಸ್ವಲ್ಪ ಸ್ವಲ್ಪ ಬರಬೇಕು ನಮಗೆ. ಅದು ಷಡ್ರಸ ಅಂದ್ರೆ ಬರೀ ಟೇಸ್ಟ್ ಮೇಲೆ ಅಲ್ಲ, ಅದು ಅದು ಅಂದ್ರೆ ಅದೊಂದು ಬ್ಯಾಲೆನ್ಸ್ಡ್ ಡೈಟ್, ಫಾರ್ ಎಕ್ಸಾಂಪಲ್ ಪ್ರೋಟೀನ್ ಅಂಶ ಇರುತ್ತೆ, ಕಾರ್ಬೋಹೈಡ್ರೇಟ್ ಇರುತ್ತೆ, ಅದೇ ಎಲ್ಲ ಇರುತ್ತೆ. ಈ ಕಾರ್ಬೋಹೈಡ್ರೇಟೇ ಜಾಸ್ತಿ ತಿನ್ನುವಾಗ ಈ ಕೊಲೆಸ್ಟ್ರಾಲು, ಬಾಡಿ ವೆಯ್ಟ್ ಎಲ್ಲ ತೂಕ ಜಾಸ್ತಿ ಆಗುತ್ತೆ. ಫೈಬರ್ ಕಂಟೆಂಟ್ ಇರುವುದು ಕೂಡ ನಾವು ಹೆಚ್ಚು ತಿನ್ನಬೇಕು. ಈಗ ಎಕ್ಸಾಂಪಲ್ ಈ ಸಿರಿಧಾನ್ಯಗಳು ಯೂಸ್ ಮಾಡೋದು ತುಂಬಾ ಕಮ್ಮಿ ಆಗಿದೆ ಈಗ ಅಲ್ವಾ, ರೈಸೇ ಯೂಸ್ ಮಾಡೋದು ಎಲ್ಲರೂ. ರೈಸ್ಗಿಂತ ಸಿರಿಧಾನ್ಯಗಳಿಗೆ ತುಂಬಾ ರೋಗ ನಿರೋಧಕ ಶಕ್ತಿ ಇದೆ, ಎಸ್ಪೆಷಲಿ ಕೊಲೆಸ್ಟ್ರಾಲ್ ಇರುವವರಿಗೆ, ಶುಗರ್ ಇರುವವರಿಗೆ. ಈ ನವಣೆ, ಸಜ್ಜೆ, ಅರ್ಕೆ ಅದೆಲ್ಲ ತಿಂದರೆ ತುಂಬಾ ತುಂಬಾ ಒಳ್ಳೇದಾಗುತ್ತೆ, ಕೊಲೆಸ್ಟ್ರಾಲ್ ಕೂಡ ಹೆಚ್ಚಾಗಲ್ಲ. ಆಲ್ಮೋಸ್ಟ್ ಎಲ್ಲ ಡಿಸೀಸ್ಗಳಿಗೂ ಪ್ರಿವೆಂಟ್, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಈ ತರ ಸಿರಿಧಾನ್ಯಗಳು ಜಾಸ್ತಿ ಬೆಳೆಸಬೇಕು ಎಲ್ಲರೂ. ಇನ್ನೊಂದು ವಿಚಾರ ಈಗ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹದ್ದು, ಇದಕ್ಕೆ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಆಯುರ್ವೇದ ಲಭ್ಯ ಇದೆಯಾ? ಹೌದು, ನಿಶ್ಚಯವಾಗಿ ಇದೆ. ಈ ಕ್ಯಾನ್ಸರ್ಗೆ ಕೂಡ ಎಲ್ಲರಿಗೂ ಗೊತ್ತು, ಕರೆಕ್ಟಾಗಿ ಒಂದು ಟ್ರೀಟ್ಮೆಂಟ್ ಇಲ್ಲ ಅದಕ್ಕೆ. ಈ ಕೀಮೋಥೆರಪಿ, ರೇಡಿಯೇಷನ್ ಥೆರಪಿ, ಸರ್ಜರಿ ಆ ಥರದ್ದೆಲ್ಲ ಇದ್ದರೆ ಅದು ಹೆಲ್ತ್ ಇಲ್ಲದಿದ್ದರೆ, ಅದು ಇನಿಷಿಯಲ್ ಸ್ಟೇಜ್ ಆದರೆ ಅದೆಲ್ಲ ಆಗುತ್ತೆ, ಟರ್ಮಿನಲ್ ಸ್ಟೇಜಲ್ಲಿ ಅದು ಕೂಡ ಆಗಲ್ಲ. ಆಯುರ್ವೇದ ಹೇಗೆ ಯೂಸ್ ಮಾಡೋದಂದರೆ, ಇದು ಟ್ರೀಟ್ ಮಾಡಿದ್ರೆ ಕೂಡ ರಿಕರೆನ್ಸ್ ಪುನಃ ಬರಲಿಕ್ಕೆ ಚಾನ್ಸಸ್ ಉಂಟು ಕ್ಯಾನ್ಸರು. ಅದು ಆ ರಿಕರೆಂಟ್ ಚಾನ್ಸ್ ಕಮ್ಮಿ ಆಗಲಿಕ್ಕೆ ಮತ್ತು ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡಲಿಕ್ಕೆ ಆಯುರ್ವೇದ ಟ್ರೀಟ್ಮೆಂಟು ತುಂಬ ಮುಖ್ಯ. ಅದು ನಮ್ಮ ಹೆಡ್ ಆಫೀಸ್ ಕೇರಳದಲ್ಲಿ ಕೂಡ ಅದು ಕ್ಯಾನ್ಸರ್ಗೆಲ್ಲ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಈ ಥರನೇ ನಾವು ಅಲೋಪತಿ ಬೇಡ ಅಂತ ಹೇಳಲ್ಲ. ಮೇಯ್ನಾಗಿ ಅಲೋಪತಿ ಟ್ರೀಟ್ಮೆಂಟ್ ತಗೊಳ್ಳೋವರಿಗೆ ಅದು ಕೂಡ ತಗೊಳ್ಬೇಕು, ಜೊತೆಯಲ್ಲಿ ಆಯುರ್ವೇದ ಕೂಡ ತಗೊಂಡ್ರೆ ಅವರ ಟೇಸ್ಟ್ ಇಂಪ್ರೂವ್ ಮಾಡ್ಬೋದು. ಕೆಲವರಿಗೆ ಇದು ಕೀಮೋ ರೇಡಿಯೇಷನ್ ಮಾಡುವಾಗ ಫುಡ್ ತಿನ್ನಲಿಕ್ಕೆ ಆಗಲ್ಲ, ಬಾಯಿಯೆಲ್ಲ ಸುಟ್ಟು ಹೋಗಿ ಇರಬೇಕು, ವಾಂತಿ ಇರುತ್ತೆ, ತುಂಬ ಎನರ್ಜಿ ಕಡಿಮೆ, ಸುಸ್ತು ಜಾಸ್ತಿ. ಅದು ಸುಸ್ತು ಸಂಟೆ ಈ ಫುಡ್ ಇಂಟೇಕು ಇದಕ್ಕೆಲ್ಲ ಹೆಲ್ಪ್ ಮಾಡ್ಬೋದು ಆಯುರ್ವೇದ ಅಂತ. ಓವರಾಲ್ ಇಮ್ಯುನಿಟಿ ಕೂಡ ಹೆಚ್ಚಾಗುತ್ತೆ, ಆ ಥರ ರೋಗ ನಿರೋಧ ಶಕ್ತಿ ಪುನಃ ಇದು ರಿಕರೆಂಟ್ ಚಾನ್ಸಸ್ಸು ಕೂಡ ಕಡಿಮೆ ಆಗುತ್ತೆ ಆಯುರ್ವೇದದಲ್ಲಿ. ಆ ಥರ ಸಪೋರ್ಟಿವ್ ಟ್ರೀಟ್ಮೆಂಟು ತುಂಬ ಮುಖ್ಯ ಆಯುರ್ವೇದ ತಗೊಂಡ್ರೆ. ಇನ್ನೊಂದು ಪ್ರಶ್ನೆ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹದ್ದು, ಮಕ್ಕಳಲ್ಲಿಯೂ ಕೂಡ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿರುವುದನ್ನು ನಾವು ನೋಡ್ತೀವಿ, ಆಯುರ್ವೇದ ಎಷ್ಟು ಪರಿಣಾಮಕಾರಿ ಅಂತ. ಹೌದು, ಈಗ ನೋಡಿ ಈ ಥರ್ಡ್ ವೇವ್, ಕೊರೋನಾಗೆ ಥರ್ಡ್ ವೇವ್ ಇರುತ್ತೆ, ಅದು ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂದ್ರೆಲ್ಲ ಒಂದು ಭಯ ಆಶಂಕಗಳಿದೆ ಈಗ. ಅದಕ್ಕೆ ನಾವು ಮಕ್ಕಳಿಗೆ ಮೇಯ್ನಾಗಿ ಈ ಥರ ನಾವು ಹೇಳಿದರೆ ಈ ಥರ ಫಾಸ್ಟ್ ಫುಡ್ ಸಂಸ್ಕಾರ ದೂರ ಮಾಡಿ ನಾವು ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಒಂದು ಅವರ ಒಂದು ಟ್ರೈನ್ ಮಾಡಬೇಕು. ಮನೆಯಲ್ಲಿ ಇರುವ ಆಹಾರಗಳು ಜಾಸ್ತಿ ಕೊಟ್ಟು, ಮತ್ತು ಆಯುರ್ವೇದದಲ್ಲಿ ತುಂಬ ತುಂಬ ಈ ಇಮ್ಯುನಿಟಿ, ರೋಗ ನಿರೋಧ ಶಕ್ತಿ ಇಂಪ್ರೂವ್ ಆಗುವ ಥರ ಔಷಧಗಳಿದೆ. ಎಕ್ಸಾಂಪಲ್ ಕೂಷ್ಮಾಂಡ ರಸಾಯನ, ಚವನಪ್ರಾಶ, ದಶಮೂಲ ಅರಿಷ್ಟ ಈ ಥರ ಎಲ್ಲ ಕೊಟ್ಟರೆ ಅವರಿಗೆ ಅಪೆಟೈಟ್ ಇಂಪ್ರೂವ್ ಆಗುತ್ತೆ, ಅವರ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ, ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಚವನಪ್ರಾಶ ತಿಂದರೆ ನೋಡಿ ಅದರಲ್ಲಿ ಹೆಚ್ಚಾಗಿರುವುದು ನೆಲ್ಲಿಕಾಯಿ, ವೈಟಮಿನ್ ಸಿ ಕೂಡ ಇಂಪ್ರೂವ್ ಆಗುತ್ತೆ. ಅದು ಅವರ ಬುದ್ಧಿ, ಮೆಮರಿ, ಮೇಧಾಶಕ್ತಿ, ಇಂಟಲೆಕ್ಟ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಕೂಷ್ಮಾಂಡ ರಸಾಯನ ತಿಂದರೆ ಸ್ವಲ್ಪ ಹೆಲ್ತ್ ಕೂಡ ತುಂಬ, ಟೇಸ್ಟ್ ಕೂಡ ಚೆನ್ನಾಗಿದೆ, ಅದು ತುಂಬ ಇಂಪ್ರೂವ್ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಮಾಡಬೇಕು, ಯಾಕಂದರೆ ಮಕ್ಕಳು ತುಂಬ ಅದೊಂದು ಒಂದು ಕಣ್ಣರಿಗೆ ಮಕ್ಕಳು ಅಂದರೆ ಅದು ಒಂದೊಂದು ವರ್ತ್ ಅಲ್ವಾ, ಪ್ರಿಷಿಯಸ್ ಸ್ಟೋನ್ಸ್, ಅದರಿಂದ ಅವರ ಹೆಲ್ತ್ ನಾವು ಕಾಪಾಡಬೇಕು. ಅದಕ್ಕೆ ಈ ಥರ ಆಯುರ್ವೇದಕ್ಕೆ ತುಂಬ ತುಂಬ ಔಷಧಗಳಿದೆ. ಈಗ ನಾವು ಸುವರ್ಣಬಿಂದು ಪ್ರಾಶನ ಅಂತ ಒಂದು ಕ್ರಿಯೆಗಳು ಮಾಡ್ತಾ ಇದ್ದಾರೆ ಎಲ್ಲ ಪುಷ್ಯ ನಕ್ಷತ್ರಗಳಿಗೂ. ಇಲ್ಲಿ ಕೇಸರಾವು ರೋಡಲ್ಲಿರುವ ನಮ್ಮ ಬ್ರಾಂಚಲ್ಲಿ ಕೂಡ ಅದು ನಡೀತೇವೆ ಎಲ್ಲ ಪುಷ್ಯ ನಕ್ಷತ್ರಗಳಿಗೂ. ಅದು ಮೇಯ್ನ್ ಆಗಿ ಇದು ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಮಾಡಲಿಕ್ಕೆ. ಸೌಂದರ್ಯ ವರ್ಧಕವೂ ಆಗಿ ಆಯುರ್ವೇದದ ಬಳಕೆ ಅದು ಕೂಡ ಇದೆ. ನಮ್ಮ ತುಂಬ ತುಂಬ ಔಷಧಗಳಿದೆ ಈ ಥರ. ಮೇಯ್ನ್ ಆಗಿ ಇದು ಆಯುರ್ವೇದ ಸೋಪುಗಳಿದೆ, ಔಷಧಗಳಿದೆ, ಕೂದಲು ಬೆಳೀಲಿಕ್ಕೆ ಅಥವಾ ಹೇರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ, ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡಲಿಕ್ಕೆ ಎಲ್ಲ ಥರ ಕಾಯಿಗಳಿಗೂ ಔಷಧಗಳಿದೆ. ಒಳ್ಳೆಯದು ಡಾಕ್ಟರ್ ಶಂಕರನ್ ನಂಬೂದ್ರಿ ಅವರೇ, ನಮ್ಮ ನಿತ್ಯ ಜೀವನದಲ್ಲಿ ಆಯುರ್ವೇದದ ಒಂದು ಮಹತ್ವ ಏನು, ಯಾವ ರೀತಿ ನಮ್ಮ ಜೀವನ ಕ್ರಮವನ್ನು ಜೊತೆಗೆ ಆಹಾರ ವಿಹಾರ ವ್ಯಾಯಾಮ ಇವೆಲ್ಲವನ್ನು ಕೂಡ ಅಳವಡಿಸಿಕೊಳ್ಬೇಕು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು, ನಮಸ್ಕಾರ. ತುಂಬ ಧನ್ಯವಾದಗಳು ಸರ್, ನಮಸ್ಕಾರ. ಸ್ವಸ್ಥ ಜೀವನಕ್ಕೆ ಆಯುರ್ವೇದ, ಈ ಕುರಿತು ಮಂಗಳೂರಿನ ಆಯುರ್ವೇದ ತಜ್ಞರಾದ ಡಾಕ್ಟರ್ ಶಂಕರನ್ ನಂಬೂದರಿ ಕೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಸಿ ಅಶ್ವಥ್ ಅವರು ಹಾಡಿರುವ ಸಂತ ಶಿಶುನಾಳ ಶರೀಫರ ರಚನೆಗಳು. ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ, ಸುಗ್ಗಿ ಮಾಡೋಣ ಬಾರವ್ವ. ಗೆಳತಿ ಸುಮ್ಮನ್ಯಾಕ ಕುಳತಿ, ಗೆಳತಿ ಸುಮ್ಮನ್ಯಾಕ ಕುಳತಿ. ಅಗ್ಗದ ಪಾಲಗಳ ಕೊಯ್ಯಲಿಕ್ಕೆ ಹೊಲದೊಳು, ಅಗ್ಗದ ಪಾಲಗಳ ಕೊಯ್ಯಲಿಕ್ಕೆ ಹೊಲದೊಳು. ಒಗ್ಗಿಲೆ ಕರೆದರೆ ಹಿಗ್ಗಿಲಿ ಹೋಗಿ, ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ, ಸುಗ್ಗಿ ಮಾಡೋಣ ಬಾರವ್ವ. ಗೆಳತಿ ಸುಮ್ಮನ್ಯಾಕ ಕುಳತಿ, ಗೆಳತಿ ಸುಮ್ಮನ್ಯಾಕ ಕುಳತಿ. ಹೊಲದವ ಕರೆದರೆ ಹೋಗಲಿ ಬೇಕು, ನೆಲೆಯನ್ನು ತಿಳಿಯಬೇಕು. ಹೊಲದವ ಕರೆದರೆ ಹೋಗಲಿ ಬೇಕು, ನೆಲೆಯನ್ನು ತಿಳಿಯಬೇಕು. ಕುಲದವರೊಂದು ಸಲಗಿಯು ಸಾಕು, ಬಲು ಜೋಕಿರಬೇಕು. ಹೊಲದಳು ಬೆಳೆದಿಗ ಹುಳ್ಳಿ ಮಿಕ್ಕಿ ಕಸ, ಹೊಲದಳು ಬೆಳೆದಿಗ ಹುಳ್ಳಿ ಮಿಕ್ಕಿ ಕಸ. ತಳದ ಕೋಲಿಯ ದಟ್ಟಿ ಕೊಯ್ಯೋಣ ಗೆಳತಿ, ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ, ಸುಗ್ಗಿ ಮಾಡೋಣ ಬಾರವ್ವ. ಗೆಳತಿ ಸುಮ್ಮನ್ಯಾಕ ಕುಳತಿ, ಗೆಳತಿ ಸುಮ್ಮನ್ಯಾಕ ಕುಳತಿ. ಏಳೆಂಟು ಅಕ್ಕಡಿಯ ಎಣಿಸಿ ನಮ್ಮ ಬಾಳನು ಅದರೊಳು ದಣಿಸಿ, ಏಳೆಂಟು ಅಕ್ಕಡಿಯ ಎಣಿಸಿ ನಮ್ಮ ಬಾಳನು ಅದರೊಳು ದಣಿಸಿ. ಕಾಳಕೂಟ ವಿಷ ಎಣಿಸಿ ನಂಟಿನ ಸೋಲಗಳೆಲ್ಲವ ಗಣಿಸಿ, ಬಾಳಿನ ರಾಗಿ ನವಣೆ ಸಜ್ಜೆಯ, ಬಾಳಿನ ರಾಗಿ ನವಣೆ ಸಜ್ಜೆಯ. ಓಲ್ಯಾಡುತ್ತ ಬಹುರಾಗಾದಿ ಕೊಯ್ಯುತ್ತ, ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ, ಸುಗ್ಗಿ ಮಾಡೋಣ ಬಾರವ್ವ. ಗೆಳತಿ ಸುಮ್ಮನ್ಯಾಕ ಕುಳತಿ, ಗೆಳತಿ ಸುಮ್ಮನ್ಯಾಕ ಕುಳತಿ. ಶಿಶುನಾಳದೀಶನೇ ಗುರುವೋ ಅವ ಕರದಲ್ಲಿ ಹೋಗೋದು ತರವೋ, ಶಿಶುನಾಳದೀಶನೇ ಗುರುವೋ ಅವ ಕರದಲ್ಲಿ ಹೋಗೋದು ತರವು. ಕಸವ ಕಳೆದು ಕೈ ಕುಡುಗೋಲ ಹಿಡಿಯುತ್ತ, ಕಸವ ಕಳೆದು ಕೈ ಕುಡುಗೋಲ ಹಿಡಿಯುತ್ತ. ಹಸನಾಗಿ ಹಲವರು ಹರಿವ ಮನವ ಸುಟ್ಟು, ಸುಗ್ಗಿ ಮಾಡೋಣ ಬಾರವ್ವ ಬಾರವ್ವ, ಸುಗ್ಗಿ ಮಾಡೋಣ ಬಾರವ್ವ. ಗೆಳತಿ ಸುಮ್ಮನ್ಯಾಕ ಕುಳತಿ, ಗೆಳತಿ ಸುಮ್ಮನ್ಯಾಕ ಕುಳತಿ. ತರವಲ್ಲ ತಗಿ ನಿನ್ನ ತಂಬೂರಿ. ¶¶ ಒಂದೇ ಭಾರಿ ಸರಿರು ತಂಬೂರಿ ತರವಲ್ಲ ತಾಗಿ ನಿನ್ನ ತಂಬೂರಿ ಸ್ವರ ಹೊರದೇ ಭಾರಿ ಸರಿರು ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರಿದೇ ಭಾರಿ ಸರಿರು ದೇವಾರಿ ಸರಿರು ತಂಬೂರಿ ಮದ್ದಾನಿ ದನಿಯೊಳು ತಂಬೂರಿ ಆದ ತಿಥಿ ನುಡಿಸಬೇಕೋ ತಂಬೂರಿ ಮದ್ದಾನಿ ದನಿಯೊಳು ತಂಬೂರಿ ಆದ ತಿಥಿ ನುಡಿಸಬೇಕೋ ತಂಬೂರಿ ಸಿದ್ಧ ಸಾಧಕರ ವಿದ್ಯೆಗೆ ಒದಗುವ ಸಿದ್ಧ ಸಾಧಕರ ವಿದ್ಯೆಗೆ ಸಿ ಅಶ್ವಥ್ ಅವರು ಹಾಡಿದ ಸಂತ ಶಿಶುನಾಳ ಶರೀಫರ ರಚನೆಗಳನ್ನು ಕೇಳಿದಿರಿ. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ನಮ್ಮ ನಾಳಿನ ಕಿಸಾನ್ವಾಣಿಯಲ್ಲಿ ಕೃಷಿ ಮಾಹಿತಿ ಹಾಗೂ ಪಿ ನಿತ್ಯಾನಂದರಾವ್ ಹಾಗೂ ಸಂಗಡಿಗರಿಂದ ದಕ್ಷ ಯಜ್ಞ ಪ್ರಸಂಗದಿಂದ ಆಯ್ದ ಯಕ್ಷಗಾನದ ಹಾಡುಗಳನ್ನು ಕೇಳುವಿರಿ. ನಾಳಿನ ಕಿಸಾನ್ವಾಣಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮಂಗಳೂರು. ಸಮಯ 7:35 ಆಗಲಿದೆ. ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಬಡವರ ಮತ್ತು ಕಾರ್ಮಿಕರ ಸಬಲೀಕರಣ.